ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿಯ ಕಲ್ಬುರ್ಗಿ ನಿಲಯ. ಈಗ ವೇಳೆ 6:51. ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕೃಷಿ ರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಮಣ್ಣಿನ ಮಗ ರೇಷ್ಮೆಯಲ್ಲಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದ ಪ್ರಗತಿಪರ ರೈತರಾದ ಧಾವಲ್ ಮಲಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಸಂಗೊಳ್ಳಿಯ ಸಿದ್ದಪ್ಪ ಮರ್ಯಪ್ಪ ಹಿತ್ತಲ್ಮನಿ ಅವರಿಂದ ಹಲಿಗೆ ವಾದನ, ಆನಂತರ ಕೃಷಿ ಹಾಡುಗಳನ್ನು ಕೇಳಬಹುದು. ಈಗ ಮೊದಲಿಗೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗಿದೆ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅಂದ್ರೆ ಬಹುತೇಕ ಒಣ ವಾತಾವರಣ, ಪ್ರಸನ್ನದಾಯಕವಾದಂತಹ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ಮಣ್ಣಿನ ಮಗ ರೇಷ್ಮೆಯಲ್ಲಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದ ಪ್ರಗತಿಪರ ರೈತರಾದ ಧಾವಲ್ ಮಲಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಸವನ ಬಾಗೇವಾಡಿ ತಾಲೂಕ್ ನರಸಲ್ಗಿ ಗ್ರಾಮದ ದಾವಲ್ ಮಲ್ಲಿಕ್ ಅವರ ತೋಟದೊಳಗಿದ್ದೀವಿ. ಅವರು ಹಿಪ್ಪು ನೇರಳೆ ಬೆಳೆದಾರ, ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ತಮ್ಮ 2.5 ಎಕರೆ ಜಮೀನಿನೊಳಗ ಹಿಪ್ಪು ನೇರಳೆ ಮೇನ್ ಮುಖ್ಯವಾದಂತಹ ಒಂದು ಬೇಸಾಯ ಅವರದು. ಸಾಕಷ್ಟು ಯಶಸ್ಸನ್ನ ಈ ರೇಷ್ಮೆ ವ್ಯವಸಾಯದೊಳಗ ಅವರು ಕಂಡಿದ್ದಾರೆ. ಅವರ ಅನುಭವಗಳನ್ನ ನಾವೀಗ ಕೇಳೋಣ. ದಾವಲ್ ಮಲ್ಲಿಕ್ ಅವರೇ, ತಮಗೆ ನಮಸ್ಕಾರ ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರ. ನಾವು ರೇಷ್ಮೆ ಮಾಡತ್ತಿ 2014 ಮಾಡ್ತಾ ಇದ್ವಿ. ಸುಮಾರು 7-8 ವರ್ಷ ಆಯ್ತು. ಅವಾಗ ನಾವು ರೇಷ್ಮೆ ಮಾಡುವಾಗ ನಮಗ ಇಲ್ಲಿ ಲೋಕೇಶ್ ಪವಾರ್ ಅಂತ ಹೇಳಿ ಇದ್ರು, ಅವ್ರದ್ದು ಮಾಹಿತಿ ತಗೊಂಡು, ಆಮೇಲೆ ಸಚಿನ್ ಪವಾರ್ ಅಂತ ಹೇಳಿ ಬಾಗೇವಾಡಿ ಒಳಗೆ ಅದಾರ, ಅವ್ರ ಮಾಹಿತಿ ತಗೊಂಡು ಮಾಡಿದ್ವಿ ಸರ್. ನಾವು ಮಾಡಿದ್ಮೇಲೆ ಹಂತ ಹಂತವಾಗಿ ನಮ್ಗೂ ಅಷ್ಟು ಅವಾಗ ಜಾಸ್ತಿ ಇದ್ದಿದ್ದಿಲ್ಲ. ನಮ್ಗ ತಾಲೂಕಾ ಆಫೀಸ್ನೊಳಗೆ ನಮ್ ಗೋಳಗುಂಡ್ ಸರ್ ಅಂತೇಳಿ ತಾಲೂಕಾ ಆಫೀಸರ್ ಅದಾರೆ, ಆಮೇಲೆ ರೇಂಜ್ ಆಫೀಸರ್ GC ಮಾಗಣಗೇರಿ ಅಂತ ಹೇಳಿದ್ದಾರೆ, ಅವರು ಮಾಹಿತಿ ಪ್ರಕಾರ ಮಾಡಿದ್ವಿ. ಅದ್ರೊಳಗೆ ನಮಗ ರೇಷ್ಮೆ ಮಾಡಿದ್ರೆ ನಮಗ್ ತುಂಬಾ ಅನುಕೂಲ ಆಗ್ಯದ ಸರ್. ಆಮೇಲೆ

ಇದುವರೆಗೆ ಸಂಗೊಳ್ಳಿಯ ಸಿದ್ದಪ್ಪ ಮರೆಪ್ಪ ಹಿತ್ತಲ್ಮನಿ ಅವರಿಂದ ಹಲಿಗೆ ವಾದನ ಕೇಳಿದ್ರಿ. ಈಗ ಒಂದು ಕೃಷಿ ಹಾಡು. ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು